ತಿಳಿಸುವವರು ಹಲವರು, ತಿಳಿಯುವವನು ಒಬ್ಬನು, ತಿಳಿಸುವವರು ಹಲವರು. ಹಲವರಿಗೂ ತಿಳಿಯಲಾರದ, ತಿಳಿದವರಿಗೆ ಮಾತ್ರ ತಿಳಿಯುವ ಒಂದು ವಿಷಯ ಅದು ಅಧ್ಯಾತ್ಮ ವಿಷಯ. ಒಂದು ಹತ್ತು ಬರೆದಿಟ್ಟೆ, ಒಂದು ನೆನಪಾತಿ. ನೀವು ಸಾವಿರ ಮಂದಿ ಕೂತ್ಕೊಂಡಿದ್ರು ಉಪದೇಶ ಮಾಡಿದ್ರು ತಿಳಿಯೋನೊಬ್ಬನೇ ನಿಮಗೆ, ನೀವು ನಿಮಗೆ ನೀವು ನಿಮಗೆ ನೀವು ನಿಮಗೆ ಈ ಒಬ್ಬರಿಗೆ ತಿಳಿಯಬೇಕಾದ ಈ ವಿಷಯವನ್ನು ಎಷ್ಟು ಮಂದಿ ಇದ್ದಾರೆ ತಿಳಿಸೋರು? ಅವರೂ ಏಕಾಶ ಮಂದಿ ಇರ್ಬೋದು, ಆದರೆ ತಿಳಿಯೋರಿಗೆ ಮಾತ್ರ ಗೊತ್ತು ಆ ತಿಳಿವು ಅನ್ನೋದು ಏನು ಅಂತ. ಅಶರೀರಗುಂ ಶರೀರೇಶು, ಆತ್ಮನಿಗೆ ಶರೀರ ಇಲ್ಲ. ಅನೇಕ ಶರೀರಗಳಲ್ಲಿ ಆತ್ಮ ಇಲ್ಲ, ಸ್ವತಃ ಆತ್ಮನಿಗೆ ಶರೀರ ಇಲ್ಲ. ಆಕಾಶಕ್ಕೆ ರೂಪ ಇಲ್ಲ, ಎಲ್ಲೆಲ್ಲಿ ರೂಪಗಳಿವೆಯೋ ಅಲ್ಲಿ ಆಕಾಶ ಇದೆ. ಆಕಾಶವೇ ರೂಪ ಅಲ್ಲ, ಆಕಾಶಕ್ಕೆ ಯಾವ ರೂಪವೂ ಇಲ್ಲ, ಆತ್ಮನಿಗೆ ಯಾವ ರೂಪವೂ ಇಲ್ಲ. ಉಪನಿಷತ್ ಹೇಳ್ತದೆ ಶರೀರತ್ರಯಗಳು, ಶರೀರತ್ರಯಗಳು ಅಂತ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಶರೀರತ್ರಯ ಈ ಮೂರರಲ್ಲಿ ಆತ್ಮನ ಶರೀರ ಯಾವುದು? ಆತ್ಮನಿಗೆ ಶರೀರ ಇಲ್ಲ. ಆತ್ಮನಿಲ್ಲದೆ ಈ ಮೂರೂ ಶರೀರಗಳಿಗೂ ಬೆಲೆ ಇಲ್ಲ, ಶವ ಇದ್ದಂತೆ. ಹೌದಾ? ಅಶರೀರಂ ಶರೀರ ಗುಮ್ಮದು ವೈದಿಕ ವೈದಿಕ ಪ್ರೊನೌನ್ಸಿಯೇಷನ್ ಉಚ್ಚಾರ ಗುಮ್. ಅದೇನದು ಗುಮ್? ಅದು ಅಂ, ಅಮ್ಮನ ಗುಮ್ ಅಂತ ಹೇಳ್ತಾರೆ. ಗುಮ್ ಅದು ಒಬ್ಬ ಗುಮ್ಮ ಇದ್ದಂತೆ, ಅದಕ್ಕೇನು ಸ್ವಲ್ಪ ಕಡಿಮೆ ಮಾಡಪ್ಪ. ಮಾಸ್ಟರ್ ಅಂತ ಕೈ ಮಾಡ್ಕೊತ ಹೋಗ್ಬಿಡಿ ಅಷ್ಟೇ. ಹಾಂ ಬಾ ಸರಿ. ಅಶರೀರಂ ಶರೀರೇಶು ಅನವಸ್ಥೇಶು ಅವಸ್ಥಿತಂ, ಜಾಗೃತಾವಸ್ಥ, ಸ್ವಪ್ನ ಅವಸ್ಥ, ಸುಷುಪ್ತಿ ಅವಸ್ಥ, ಮೂರು ಅವಸ್ಥೆಗಳಲ್ಲಿ ಇದ್ದಂತೆ ಇದ್ದಾನೆ ಆತ್ಮ. ಅವನ ಅವಸ್ಥೆ ಯಾವುದು? ಅವನಿಗೆ ಅವಸ್ಥೆ ಇಲ್ಲ. ಆಟಕ್ಕುಂಟು ಲೆಕ್ಕಕ್ಕೆ ಇಲ್ಲ ಅಂತ ಇಲ್ಲ. ಆತ್ಮ ಇದ್ದಾನೆ, ಇದ್ದಾನೆ ಅಂತಂದರೆ ಯಾವುದರ ಅವಸ್ಥೆಯಲ್ಲಿ ನೋಡಲಿಕ್ಕೆ ಆಗುತ್ತೆ? ಇಲ್ಲ ಸ್ವಾಮಿ, ಮಾಂಡುಕ್ಯದಲ್ಲಿ ನಾಲ್ಕು ಅವಸ್ಥ ಅಂತ ಹೇಳಿದ್ದಾರೆ, ನೀವು ಮೂರು ಅವಸ್ಥೆಗೆ ಮುಗಿಸ್ತಾ ಇದ್ದೀರಿ. ಆತ್ಮನಿಗೆ ತುರಿಯ ಅವಸ್ಥ ಅಂತ ಕರೆದಿದ್ದಾರೆ. ಇಲ್ಲಪ್ಪ, ಅವಸ್ಥೆಯಂತೆ ಒಂದು ಅವಸ್ಥೆಯೇ ವಿನಃ ಆತ್ಮನಿಗೆ ಅವಸ್ಥೆ ಇಲ್ಲ. ಅದನ್ನು ಪ್ರಾರಂಭದಲ್ಲಿ ಭಗವತ್ಪಾದಾಚಾರ್ಯ ಹೇಳ್ತಾರೆ, ಆತ್ಮ ಚತುಷ್ಪಾದ್, ಆತ್ಮನಿಗೆ ನಾಲ್ಕು ಪಾದಗಳಿವೆ. ಮೊದಲು ಹೇಳ್ಬಿಡೋದು, ಆತ್ಮನಿಗೆ ನಾಲ್ಕು ಪಾದಗಳಿವೆ, ಆತ್ಮ ಚತುಷ್ಪಾದ್. ಪಾದವತ್ ಪಾದ ನತು ಪಾದ ಇವ, ಪಾದದಂತೆ ಪಾದವೇ ವಿನಃ ಅದಕ್ಕೆ ಪಾದವಿಲ್ಲ. ಪಾದದಂತೆ ಪಾದವೇ ವಿನಃ ಅವನಿಗೆ ಪಾದಗಳಿಲ್ಲ. ಈಗ ನಾವು ಹೇಳ್ತೀವಿ ಹಸುವಿಗೆ ನಾಲ್ಕು ಪಾದಗಳಿವೆ, ಆ ನಾಲ್ಕನೆಯ ಪಾದ ಪಾದದಂತೆ ಪಾದ ಅಲ್ಲ, ಪಾದವೇ. ಅದಕ್ಕೆ ಹೇಳ್ತಾರೆ ಕಾರ್ಷಾಪಣವತ್ ನತು ಗೋಪಾದವತ್. ಹಸುವಿನ ನಾಲ್ಕು ಕಾಲುಗಳಂತೆ ನಾಲ್ಕು ಕಾಲುಗಳಲ್ಲ. ಅದು ಎಂಥ ಕಾಲಿದು? ಕಾರ್ಷಾಪಣವತ್, ಕಾರ್ಷಾಪಣ ಅಂದರೆ ರೂಪಾಯಿ, ರೂಪಾಯಿಯಂತೆ. ಈಗ ರೂಪಾಯಿ ಕಾಲುಭಾಗ ಅಂದರೆ ನಾಕಾಣ ಇಟ್ಟರೆ ಅದಕ್ಕೆ ಕಾಲು ರೂಪಾಯಿ ಅಂತ ಕರಿತೀವಿ. ನಾಲ್ಕಾಣೆ ಎರಡು ತುಂಡಿಟ್ಟರೆ ನಾಲ್ಕಾಣೆ ಎರಡು ತುಂಡು ಅಂತ ಕರೆಯೋದಿಲ್ಲ, ಅರ್ಧ ರೂಪಾಯಿ ಅಂತ ಕರೀತಾರೆ. ಮೂರು ತುಂಡಿಟ್ಟರೆ ನಾಲ್ಕಾಣೆ ಮೂರು ತುಂಡು ಅಂತ ಯಾರು ಕರೆಯೋದಿಲ್ಲ, ಎಂತ ಕರೀತಾರೆ? ಮುಕ್ಕಾಲು ರೂಪಾಯಿ ಅಂತ ಕರೀತಾರೆ. ನಾಲ್ಕಿಟ್ಟರೆ ರೂಪಾಯಿ, ಹೌದೋ? ಸೊ ಆತ್ಮ ರೂಪಾಯಿ ಇದ್ದಂತೆ ವಿನಃ ಕಾಲು ರೂಪಾಯಿ ಅರ್ಧ ರೂಪಾಯಿ ಅಲ್ಲ, ಪೂರ್ಣ ತತ್ವ, ಪೂರ್ಣಾತ್ಮ. ಹಾಗೆ ಆತ್ಮನ ಪಾದವನ್ನು ಲೆಕ್ಕಾಚಾರ ಮಾಡಬೇಕೆ ವಿನಃ ಅವು ನಿಜವಾಗಿಯೂ ನಾಲ್ಕನೇ ಪಾದ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗಬಾರ್ದು. ನಂಬರ್ ಒನ್. ನಂಬರ್ ಟೂ ಏನು ಅಂತಂದರೆ, ಅವಸ್ಥಾತ್ರಯಗಳನ್ನು ಮೀರಿರುವುದು ಆತ್ಮ. ಅಂದರೆ ಅವನ ಅವಸ್ಥೆ ಯಾವುದು ಅಂತಂದರೆ, ಅವನ ಅವಸ್ಥೆ ತೂರ್ಯ ಅಂಥೇಳಿ ನೀವು ನಿರ್ಧಾರ ಮಾಡ್ತೀರಿ. ಉಪನಿಷತ್ತಿನ ಹಿನ್ನೆಲೆಯೊಳಗೆ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ಏನು ಸಾಧ್ಯತೆ ಇದೆ? ಅವನ ತುರಿಯ ಅವಸ್ಥ. ಈಗ ಒಂದು ಸಣ್ಣ ಜಿಜ್ಞಾಸ ಆಯಿತು, ಅದು ತುರಿಯ ಅವಸ್ಥೆನೇ ಇದೆ. ತುರಿಯ ಅವಸ್ಥೆಯಿಂದ ಕೂಡಿದ ಆತ್ಮ ಇಲ್ಲದೇ ಇದ್ದಂತಹ ಸ್ವಪ್ನ ಇದೆಯಾ? ತುರಿಯ ಅವಸ್ಥೆಯಿಂದ ಕೂಡಿದ ಆತ್ಮ ಇಲ್ಲದೇ ಇದ್ದಂತಹ ಜಾಗೃತ ಅವಸ್ಥೆ ಇದೆಯಾ? ಅರ್ಥಾತ್ ಜಾಗೃತ ಅವಸ್ಥೆಯಲ್ಲಿಯೂ ಕೂಡ ಏನಿದೆ? ಆತ್ಮನೇ. ಸ್ವಪ್ನ ಅವಸ್ಥೆಯಲ್ಲೂ ಕೂಡ ಆತ್ಮನೇ, ನಿದ್ರೆಯಲ್ಲಿಯೂ ಕೂಡ ಆತ್ಮನೇ. ಹಾಗೆಲ್ಲ ಆತ್ಮನ ಅವಸ್ಥೆ ಯಾವುದು? ಈಗ ನೀವು ನಾಲ್ಕು ಅವಸ್ಥೆ ಅನ್ಬಾರ್ದು. ಈಗ ಆತ್ಮನ ಅವಸ್ಥೆ ಯಾವುದು? ಆತ್ಮನಿಗೇನೆ ಅಂತ ಒಂದು ಅವಸ್ಥೆ ಇಲ್ಲವೇ ಇಲ್ಲ. ಇದು ಒಂದು ರೀತಿಯಾದ ತಪ್ಪು ಹೇಳಿಕೆ ಆಗ್ತದೆ. ಏನು ಅಂದರೆ, ಗಾಢ ನಿದ್ರೆಯಲ್ಲಿ ಆತ್ಮನು ಮಾತ್ರ ಇದ್ದಾನೆ. ಯಾರ್ಯಾರಿಗೆ ಆತ್ಮಜ್ಞಾನ ಬೇಕು ಅವ್ರು ಏನು ಮಾಡಬೇಕು? ಗಾಢ ನಿದ್ರೆಗೆ ಹೋಗಬೇಕು. ಹಾಗಾಗುತ್ತೆ ಇಲ್ಲ ಲಾಜಿಕ್ಕು? ಗಾಢ ನಿದ್ರೆಯಲ್ಲಿ ಆತ್ಮ ಇದ್ದಾನೆ, ದೀರ್ಘವಾಗಿ ಇದ್ದಾನೆ. ಹಾಗಾದರೆ ಸ್ವಪ್ನದಲ್ಲಿ ಯಾರಿದ್ದಾರೆ? ಮಧ್ಯೆ ಇದು ಜಾಗೃತದಲ್ಲಿ ಯಾರಿದ್ದಾರೆ? ಮತ್ತೆ ಗಾಢ ನಿದ್ರೆಯಲ್ಲಿ ಆತ್ಮ ಇದ್ದಾನೆ ಅಂತ ಯಾಕೆ ಹೇಳಬೇಕು? ಇವೆರಡು ಆತ್ಮನು ಎಲ್ಲ ಅವಸ್ಥೆಗಳು ಎಲ್ಲ ಅವಸ್ಥೆಗಳಲ್ಲಿ ಇದ್ದರಿಂದಾಗಿ ಆತ್ಮನು ತನ್ನ ಸಹಜ ಸ್ಥಿತಿಯಲ್ಲಿ ಅನವಸ್ಥ ಶಬ್ದ ಇದೆ ಅಲ್ಲಿ ನೋಡಿ, ಅನವಸ್ಥೇಶು ಅವಸ್ಥಿತಂ, ಅವಸ್ಥೆಗಳ ಮಧ್ಯದಲ್ಲಿ ಅವಸ್ಥಾರಹಿತನಾಗಿ ಇದ್ದಾನೆ. ಮಹಾಂತಂ ವಿಭುಂ ಆತ್ಮಾನಂ ಮತ್ವಾ ಧೀರಃ ನ ಶೋಚತಿ. ಇಂತಹ ಮಹಾನ್ ಆತ್ಮ ತಾನೇ ತನ್ನ ಸಹಜತೆಯಿಂದ ಕೂಡಿದ ತಾನೇ ತಾನು ಎಂದು ತಿಳಿದ ಧೀರನು ನ ಶೋಚತಿ. ಅರ್ಜುನ ಅಶೋಚ್ಯಾನ್ ಅನ್ವಶೋಚ, ಧೀರಃ ನ ಶೋಚತಿ, ಯಾವನು ಧೀರನಿದ್ದಾನೋ ಅವನು ಎಂದೂ ಈ ಪ್ರಕಾರವಾಗಿ ದುಃಖಿಸುವುದಿಲ್ಲ ಅಂತ ಗೀತಾಚಾರ್ಯ ಅರ್ಜುನನಿಗೆ ತಿಳಿಸಿ ಹೇಳಿದ ಹಿನ್ನೆಲೆಯಲ್ಲಿ ನಾವಿದನ್ನು ಗುರುತಿಸಬಹುದು, ಧೀರಃ ನ ಶೋಚತಿ. ಹೌದು, ಅಶರೀರಗುಂ ಶರೀರೇಶು ಅನವಸ್ಥೇಷ್ವಸ್ಥಿತಂ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ. ಅಶರೀರಗುಂ ಶರೀರೇಶು ಅನವಸ್ಥೇಷು ಅವಸ್ಥಿತಂ ಮಹಾಂತಂ ವಿಭುಂ ಆತ್ಮಾನಂ ಮತ್ವಾ ಧೀರೋ ನ ಶೋಚತಿ. ಭಾಷ್ಯ 79. ಅಶರೀರಃ ಸ್ವೇನ ರೂಪೇಣ ಆಕಾಶಕಲ್ಪಃ ಆತ್ಮಾ ತಂ ಅಶರೀರಂ ಶರೀರೇಷು ದೇವ ಪಿತೃ ಮನುಷ್ಯ ಆದಿ ಶರೀರೇಷು ಅನವಸ್ಥೇಷು ಅವಸ್ಥಿತಿ ಅವಸ್ಥಿತಿ ರಹಿತೇಷು ಅವಸ್ಥಿತಿ ರಹಿತೇಷು ಅನಿತ್ಯೇಷು. ಅಶರೀರ ನ ಶರೀರ ಅಶರೀರ ಸ್ವೇನ ರೂಪೇಣ ತನ್ನದೇ ಆದ ಸಹಜತೆಯಲ್ಲಿ. ಸ್ವೇನ ರೂಪೇಣ ಅಂದ್ರೇನು? ತನ್ನದೇ ಆದ ಸಹಜತೆಯಲ್ಲಿ. ಸ್ವಯಂ ಅಂತೇವಲ್ಲ ನಾವು, ಸೂರ್ಯನು ಸ್ವಯಂ ಬೆಳಕಿನಿಂದ ಕೂಡಿದ್ದಾನೆ. ಸ್ವೇನ ರೂಪೇಣ ಹೌದು, ಅಗ್ನಿಯು ಸುಡುತ್ತದೆ, ಸ್ವಯಂ ಸುಡುತ್ತದೆ. ಸ್ವೇನ ರೂಪೇಣ ಅದರ ಸ್ವಭಾವವೇ ಸುಡುವುದು. ಹಾಗೆ ಆತ್ಮನ ಸಹಜತೆಯಲ್ಲಿ ಸ್ವೇನ ರೂಪೇಣ ಅಶರೀರ, ಅವನಿಗೆ ಶರೀರ ಇಲ್ಲ. ಯಾವುದೇ ಪ್ರಕಾರದ ಉಪಾಧಿಗಳಿಲ್ಲ. ಶರೀರಗಳಿಲ್ಲ ಅಂದ್ರೇನು? ಉಪಾಧಿಗಳಿಲ್ಲ. ಲಿಮಿಟಿಂಗ್ ಫ್ಯಾಕ್ಟರ್ ಅಂತ ಕರಿತೇವೆ ನಾವು. ಲಿಮಿಟಿಂಗ್ ಫ್ಯಾಕ್ಟರ್, ಎನಿ ಫ್ಯಾಕ್ಟರ್ ದಟ್ ಲಿಮಿಟ್ಸ್ ಈಸ್ ಕಾಲ್ಡ್ ಉಪಾಧಿ. ಎನಿ ಫ್ಯಾಕ್ಟರ್, ಈ ಕನ್ನಡಕ ಇದೊಂದು ಉಪಾಧಿ, ಅದು ದಂಡ ಇದೊಂದು ಉಪಾಧಿ. ಎನಿ ಫ್ಯಾಕ್ಟರ್, ಲಿಮಿಟಿಂಗ್ ಫ್ಯಾಕ್ಟರ್, ಅದಕ್ಕೆ ಅದರದೇ ಆದಂತಹ ಮಿತಿ ಇರಬೇಕು. ಮಿತಿಯಿಂದ ಕೂಡಿದಂತಹ ಯಾವುದೇ ಫ್ಯಾಕ್ಟರ್ ಇರಲಿ, ಯಾವುದೇ ವಸ್ತು ಇರಲಿ, ಯಾವುದೇ ಪದಾರ್ಥ ಇರಲಿ, ಅದನ್ನು ಉಪಾಧಿ ಅಂತ ಕರಿತೀವಿ. ಈವನ್ ಟೈಮ್ ಇಸ್ ಎ ಉಪಾಧಿ. 8-9 ಗಂಟೆ ಲಿಮಿಟಿಂಗ್ ಫ್ಯಾಕ್ಟರ್, 60 ಮಿನಿಟ್ಸ್ ಲಿಮಿಟಿಂಗ್ ಫ್ಯಾಕ್ಟರ್, 10 ಸೆಕೆಂಡ್ಸ್ ಲಿಮಿಟಿಂಗ್ ಫ್ಯಾಕ್ಟರ್, 1 ಸೆಕೆಂಡ್ ಲಿಮಿಟಿಂಗ್ ಫ್ಯಾಕ್ಟರ್. ಹಾಗೆ ಆತ್ಮನಿಗೆ ಯಾವ ಉಪಾಧಿ ಇದೆ? ಕಾಲ ಇಲ್ಲ, ದೇಶ ಇಲ್ಲ, ರೂಪ ಇಲ್ಲ, ವಸ್ತು ಅಲ್ಲ. ಆದ್ದರಿಂದ ಭಗವತ್ಪಾದ ಇಷ್ಟೇ ಹೇಳಿ ಕೈ ತೊಳ್ಕೊಂಡ್ಬಿಡ್ತಾರೆ. ಏನದು? ಸ್ವೇನ ರೂಪೇಣ ಅಶರೀರ. ಆತ್ಮನು ತನ್ನ ಸಹಜತೆಯಲ್ಲಿ ಹೇಗಿದ್ದಾನೆ? ಶರೀರರಹಿತವಾಗಿದ್ದಾನೆ. ಹಿಂಗು ಎಂದಾದರೂ ಇರ್ಲಿಕ್ಕೆ ಸಾಧ್ಯವೇ? ಆಕಾಶ ಕಲ್ಪ, ಒಂದು ಉದಾಹರಣೆ. ಆಕಾಶದಂತೆ, ಆಕಾಶವೇ ಅಲ್ಲ, ಆಕಾಶದಂತೆ. ಆಕಾಶಕ್ಕೆ ಒಂದೇ ಒಂದು ಲಿಮಿಟೇಷನ್ ಇದೆ. ಹೀಗಾಗಿ ನಾವು ಒಂದು ವೇಳೆ ಆ ಲಿಮಿಟೇಷನ್ನು ಇಲ್ಲದೆ ಹೋದರೆ ಆಕಾಶ ಆಕಾಶ ಅಂತ ಕರೆಯೋದೇ ಇಲ್ಲ, ಅದನ್ನು ಆತ್ಮ ಅಂತ ಕರೆದು ಬಿಡ್ತೀವಿ. ಆಕಾಶವನ್ನು ಆತ್ಮ ಅಂತ ಕರೀಲಿಕ್ಕೆ ಲಾಜಿಕಲಿ ಸಾಧ್ಯ ಇಲ್ಲ. ಏಕೆಂದರೆ ಒಂದು ಲಿಮಿಟೇಷನ್ ಆಕಾಶಕ್ಕಿದೆ, ಪ್ರಾಕ್ ಅಭಾವ, ಪ್ರಧ್ವಂಸ ಅಭಾವ. ಆಕಾಶಕ್ಕೆ ಸೃಷ್ಟಿಯ ಪೂರ್ವದಲ್ಲಿ ಆಕಾಶ ಇದ್ದಿದ್ದಿಲ್ಲ, ಪ್ರಳಯಾನಂತರ ಆಕಾಶ ಇರುವುದಿಲ್ಲ. ಹಾಗಾದರೆ ಎಕ್ಸಿಸ್ಟೆನ್ಸ್ ಆಫ್ ಆಕಾಶ ಯಾವಾಗಿದೆ? ಯಾವಾಗಿದೆ? ಯಾವ ಕಾಲದಲ್ಲಿದೆ? ಇಂಥ ಒಂದು ಕಾಲದಲ್ಲಿದೆ. ಮುಂಚೆ ಇದ್ದಿದ್ದಿಲ್ಲ, ನಂತರ ಇರುವುದಿಲ್ಲ ಅನ್ನುವ ಈ ಆಕಾಶ, ಇದಕ್ಕೆ ತನ್ನದೇ ಆದ ಒಂದು ಪರಿಮಿತಿ ಇದೆ ಅಂತಾಯ್ತಲ್ವೋ. ಇದನ್ನು ಪ್ರಾಕ್ ಅಭಾವ, ಪ್ರಧ್ವಂಸ ಅಭಾವ ಅಂತ ಕರೀತಾರೆ. ಘಟ ಇದೆ, ಪ್ರಾಕ್ ಅಭಾವ, ಪ್ರಧ್ವಂಸ ಅಭಾವ. ಕುಂಬಾರನ ಮನೆಯಲ್ಲಿ ಘಟವು ಸೃಷ್ಟಿ ಆಗುವ ಪೂರ್ವದಲ್ಲಿ ಇದ್ದಿದ್ದಿಲ್ಲ, ಇದು ನಾಶವಾದ ನಂತರ ಇರುವುದಿಲ್ಲ. ಹಾಗಾಗಿ ಇದಕ್ಕೆ ಇದೇ ಅಂತ ಲಿಮಿಟೇಷನ್ ಅದನ್ನೂ ಇಲ್ಲೋ. ದಟ್ ಈಸ್ ವಾಟ್ ವಿ ಕಾಲ್ ಉಪಾಧಿ. ಆದ್ದರಿಂದ ಘಟ ಉಪಾಧಿ. ಸಿಂಪಲ್, ಗಲಾಟೆ ಇಲ್ಲ, ದೊಡ್ಡ ದೊಡ್ಡ ಶಬ್ದ ಉಪಯೋಗ ಮಾಡೋ ಅವಶ್ಯಕತೆ ಇಲ್ಲ. ಘಟ ಉಪಾಧಿ. ಯಾಕೆ ಇದು ಉಪಾಧಿ? ಹೇ, ಮುಂಚಿದ್ದಿತ್ತಿಲ್ಲ, ನಂತರ ಇರೋದಿಲ್ಲ, ಈಗ ಮಾತ್ರ ಇದೆ. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಉಪಾಧಿ. ಆಕಾಶ ಮುಂಚೆ ಇದ್ದಿದ್ದಿಲ್ಲ, ನಂತರ ಇರೋದಿಲ್ಲ, ಈಗ ಇದೆ. ಇದು ಒಂದು ಉಪಾಧಿ ಆಕಾಶಕ್ಕೆ ಇದ್ದರಿಂದ ಆಕಾಶವನ್ನು ನಾವು ಆತ್ಮ ಅಂತ ಕರೀಲಿಕ್ಕಾಗೋದಿಲ್ಲ. ಮತ್ತು ಯಾವಾಗಲೂ ಆತ್ಮನಿಗೆ ಆಕಾಶನ ಉದಾಹರಣೆ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದರೆ ಉಳಿದ ಯಾವ ಉಪಾಧಿಗಳು ಅದಕ್ಕಿಲ್ಲ. ಆತ್ಮನಿಗೆ ಹೇಗೆ ಯಾವ ಉಪಾಧಿಯೂ ಇಲ್ಲವೋ ಹಾಗೆ ಆಕಾಶಕ್ಕೆ ಯಾವ ಉಪಾಧಿಯೂ ಇಲ್ಲ. ಆದರೂ ಆಕಾಶಮಯ ಆತ್ಮ ಅಲ್ಲ, ಯಾಕೆಂದರೆ ಒಂದು ಉಪಾಧಿ ಅದಕ್ಕಿದೆ. ಅದಕ್ಕೆ ರೂಪ ಇಲ್ಲ, ಅದಕ್ಕೆ ಟಚ್ ಇಲ್ಲ, ಸ್ಪರ್ಶ ಇಲ್ಲ, ಅದಕ್ಕೆ ದೃಶ್ಯವಾಗಿ ನೋಡ್ಲಿಕ್ಕೆ ಬರೋದಿಲ್ಲ, ಶಬ್ದವಾಗಿ ಕೇಳಲಿಕ್ಕೆ ಬರೋದಿಲ್ಲ. ಈ ಯಾವ ಉಪಾಧಿಗಳು ಅದಕ್ಕಿಲ್ಲ, ಇಲ್ಲವೇ ಇಲ್ಲ ಅಂತಿಲ್ಲ, ಒಂದು ಉಪಾಧಿ ಇದೆ. ಆದ್ದರಿಂದ ಆ ಆತ್ಮನೇ ಆತ್ಮನು ಆಕಾಶ ಅಲ್ಲ, ಆಕಾಶದಂತೆ ಆತ್ಮನು, ಆಕಾಶದಂತೆ ಆತ್ಮನು. ಸೊ ಆಕಾಶಕಲ್ಪ, ಆಕಾಶಕಲ್ಪ ಅಂದ್ರೇನು? ಆಕಾಶದಂತೆ, ಆಸ್ ಇಫ್, ಆಸ್ ದೋ. ಇಂಗ್ಲೀಷ್ ಏನಂತಾರೆ? ಆಸ್ ದೋ ಆತ್ಮ ಈಸ್, ಆಸ್ ದೋ ಆಕಾಶ ಈಸ್ ಅಂತ. ಆಕಾಶವು ಹೇಗೋ ಹಾಗೆ ಆತ್ಮ. ಆಕಾಶವನ್ನು ಮುಟ್ಲಿಕ್ಕೆ ಹೇಗೆ ಬರೋದಿಲ್ವೋ ಹಾಗೆ ಆತ್ಮನ ಮುಟ್ಲಿಕ್ಕೆ ಬರೋದಿಲ್ಲ. ಆಕಾಶ ಕಣ್ಣು ಹೇಗೆ ಕಾಣೋದಿಲ್ವೋ ಹಾಗೆ ಆತ್ಮ ಕಾಣೋದಿಲ್ಲ. ಆಕಾಶವನ್ನು ಹೇಗೆ ತಿನ್ಲಿಕ್ಕೆ ಬರೋಂಗಿಲ್ವೋ ಹಾಗೆ ಆತ್ಮ ತಿನ್ಲಿಕ್ಕೆ ಬರೋಂಗಿಲ್ಲ. ಆಕಾಶ ಕಲ್ಪ ತಮ್ ಅಶರೀರಂ, ಅಂತಹ ಶರೀರರಹಿತನಾದ ಆತ್ಮ. ನಾವು ಇಂತಹ ಈ ಆತ್ಮನನ್ನು ಶರೀರ ಸಹಿತವಾಗಿ ವ್ಯವಹಾರ ಮಾಡ್ತೀವಿ. ಹೆಂಗೆ? ದೇವ ಪಿತೃ ಮನುಷ್ಯಾದಿ ಶರೀರೇಶು. ಯಾವ ಯಾವ ಆತ್ಮನಿಗೆ ಏನೂ ಇಲ್ಲವೋ ಅವನಿಗೆಲ್ಲವನ್ನು ಜೋಡಿಸಿಬಿಟ್ಟೆವು. ಏನೆಲ್ಲ ಜೋಡಿಸಿಬಿಟ್ಟೆವು ಅವನಿಗೆ? ತಿರುಪತಿಯಾಗಿದ್ದಾನೆ, ಕಾಶಿಯೊಳಗಿದ್ದಾನೆ, ಮಲ್ಕೊಂಡಾನ, ಗಂಟಿ ಹೊಡಿಬೇಕು, ಗಂಟಿ ಹೊಡೆದ್ರೆ ಎಚ್ಚರ ಆಗ್ತದೆ. ಎಚ್ಚರ ಆದಮೇಲೆ ಬಂದು ನಮಗೇನು ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಶರೀರವೇ ಇಲ್ಲದೆ ಇದ್ದವನಿಗೆ ಅಭಿಷೇಕ. ಯಾರಿಗೆ ಅಭಿಷೇಕ? ಅವನಿಗೆ ಶರೀರವೇ ಇಲ್ಲ. ಹೊಟ್ಟೆನೇ ಇಲ್ಲದೆ ಇದ್ದವನಿಗೆ ನೈವೇದ್ಯ. ಅಶರೀರಂ ಶರೀರೇಶು. ಅದು ಏನು ಮತ್ತೆ ಅದರ ಕೆಟಗರಿ? ದೇವ ಪಿತೃ ಮನುಷ್ಯಾದಿ, ಆದಿ ಪದಾರ್ಥ ಎಲ್ಲ ಚಿಲ್ಲರೆ ನೀಚ ಯೋನಿಗಳ ತನಕ, ತಿಗಣಿ ಸೊಳ್ಳೆ ಅವೆಲ್ಲ ಆದಿ ಪದಾರ್ಥ, ಅವೆಲ್ಲ ಶರೀರ ನೋಡ್ರಿ. ಅವು ಶರೀರ ಅಲ್ಲನೋ? ಇರುವೆ, ಸೊಳ್ಳೆ, ಕತ್ತೆ, ನಾಯಿ, ಕುದುರೆ, ಹಸು, ದನ, ಎಮ್ಮೆ, ಕಾಣ, ಹುಲಿ, ಹಿಂಸ ಪಶುಗಳು, ಸಾಧು ಪಶುಗಳು, ಸಾಕು ಪಶುಗಳು, ಕಾಡು ಪ್ರಾಣಿಗಳು, ಎಲ್ಲ ದೊಡ್ಡ ಲಿಸ್ಟ್ ಮಾಡ್ರಿ. ಇನ್ನೂ ಕೆಳಗೆ ಹೋಗಿ ಬರ್ತದೆ ಪ್ರೇತ, ಪಿಶಾಚಿ. ಆಯಿತು, ದೇವ ಪಿತೃ ಮನುಷ್ಯಾದಿ ಶರೀರೇಶು ಅನವಸ್ಥೇಶು ಅವಸ್ಥಿತಿರಹಿತೇಶು. ಅನವಸ್ಥೇಶು ಅಂದ್ರೇನು? ಅವಸ್ಥಿತಿರಹಿತೇಶು. ಇರುವಿಕೆ ಅನ್ನುವುದು ಯಾವುದಕ್ಕೆ ಇಲ್ಲವೋ, ಈಗ ಬರ್ತ ಅರ್ಥ, ಇರುವಿಕೆ ಅನ್ನುವುದು ಯಾವುದಕ್ಕೆ ಇಲ್ಲವೋ ಅದಕ್ಕೆ ಇರುವಿಕೆಯನ್ನು ಜೋಡಿಸಿ ನೋಡ್ತೀವಿ. ಏನೇನು ಇರುವಿಕೆ? ದೇವ ಪಿತೃ ಮನುಷ್ಯ ನೀಚ ಯೋನಿ ಕ್ಷುದ್ರ ಇರಕ್ಷುದ್ರ ಭೂತ ಪಿಶಾಚಿ ಇತ್ಯಾದಿ ಆರಾಧನೆ ಕ್ಷುದ್ರ. ಅದಕ್ಕೆ ವೇದಾಂತಿಗಳಿಗೆ ಯಾವ ಟಚ್ ಕೂಡ ಮಾಡಿದ್ರು ಭಯನ ಇಲ್ಲ. ಕ್ಷುದ್ರ ಅಹಂತು ಆತ್ಮ ಯಾ ಅಭಯಂ ಪ್ರತಿಷ್ಠಾಂ ವಿಂದತಿ. ಹೇಗಿದೆ ನೋಡಿ. ಸೊ ಅನವಸ್ಥೇಶು ಅಂದ್ರೇನು? ಅವಸ್ಥಿತಿ ರಹಿತೇಶು ಅಂದ್ರೇನು? ಇರುವಿಕೆ ಎಂದು ಇಂದ್ರಿಯಾದಿಗಳಿಗೆ ಇರುವಿಕೆ ಎಂದು ಗುರುತಿಸಲು ಅಸಾಧ್ಯವಾದಂತಹ. ಮತ್ತೆ ಇನ್ನೊಂದು ಸ್ವಲ್ಪ ರಿಪೀಟ್ ಮಾಡ್ತೇನೆ. ಇಂದ್ರಿಯಾದಿಗಳಿಗೆ ಇರುವಿಕೆ ಎಂದು ಗುರುತಿಸಲಾಗದೇ ಇದ್ದಂತಹ ಯಾವ ಆತ್ಮ ಇದೆಯೋ ಅದನ್ನು ಶರೀರೇಶು ಏನಂತ ನೋಡ್ತಾರೆ, ದೇವ ಪಿತೃ ಇತ್ಯಾದಿ ಶರೀರಗಳಿಂದ ನೋಡ್ತಾರೆ. ಹೌದು, ಉಪಾಧಿಗಳೆಲ್ಲವೂ ಅನಿತ್ಯ. ಆದರೆ ಆ ಅನಿತ್ಯ ಉಪಾಧಿಗಳಲ್ಲಿ ಇರುವಂತಹ ಆತ್ಮ ಅನಿತ್ಯ ಅಲ್ಲ. ಅನಿತ್ಯೇಶು ನಿತ್ಯ ಶಬ್ದ, ಅವಸ್ಥಿತರಹಿತೇಶು ಅಂದ್ರೇನು, ಅನಿತ್ಯೇಶು. ಕ್ಷಣಿಕವಾದ ಶರೀರ, ಕ್ಷಣಿಕವಾದ ಉಪಾಧಿ, ತಾತ್ಕಾಲಿಕವಾದ ಉಪಾಧಿ, ಈ ಉಪಾಧಿಗಳಲ್ಲಿ ಶಾಶ್ವತವಾದ ನಿತ್ಯವಾದ ತಾನೇ ತಾನಾಗಿದ್ದಂಥ ಆತ್ಮ. ಆತ್ಮ ಭಾಷ್ಯ ಅವಸ್ಥಿತಂ ನಿತ್ಯಂ ಅವಿಕೃತಂ ಇತ್ಯೇತತ್ ಮಹಾಂತಂ. ಅವಸ್ಥಿತಂ ಸಿಂಪಲ್ ಶಬ್ದ, ಕನ್ನಡದಲ್ಲಿ ಇರುವಿಕೆಯಿಂದ ಕೂಡಿದ. ಅವಸ್ಥಿತಂ ಇರುವಿಕೆಯಿಂದ ಕೂಡಿದ, ಎಷ್ಟು ಚಂದದ ನೋಡಿ. ನಾವು ವ್ಯವಹಾರದಲ್ಲಿ ಘಟ ಅಂತ ಕರಿತೀವಿ, ಹೇಗಂತ ಕರಿತೀವಿ, ಘಟವು ಇದೆ. ಘಟ ಒಡಿತು, ಒಡಕ ಘಟ ಇದೆ. ಘಟ ತುಂಡಾಯಿತು, ತುಂಡು ಘಟ ಇದೆ. ಘಟವು ಇದೆಯೋ ಏನು ಇದೆ ಎನ್ನುವುದು ಇದೆಯೋ, ಐ ರಿಪೀಟ್, ಘಟವು ಇದೆಯೋ ಏನು ಇದೆ ಎನ್ನುವುದು ಇದೆಯೋ, ಆ ಇದೆ ಅನ್ನೋದೇ ಆತ್ಮ. ಮತ್ತು ಘಟ ಏನು, ವ್ಯವಹಾರ. ವ್ಯವಹಾರ ಒಂದೊಂದು ಕುಂಬಾರನ ಶಾಲೆಯಲ್ಲಿ ಒಂದೊಂದು ರೂಪವು ಉಂಟಾದಾಗ ಅದಕ್ಕೆ ನಾವು ನೀವು ಎಲ್ಲ ಕೂಡಿ ಸೇರಿ ಒಂದೊಂದು ಹೆಸರನ್ನು ಕೊಡ್ತೀವಿ. ಹರಿವಿ ಅಂತೀವಿ, ಹಣತೆ ಅಂತೀವಿ, ತತ್ರಾಣಿ ಅಂತೀವಿ, ಗಡಿಗೆ ಅಂತೀವಿ. ಅವನು ಆಕಾರ ಕೊಡ್ತಾನೆ ವಿನಃ ಅದು ಆಕಾರದಿಂದ ತಾನೇ ಹುಟ್ಟೋದಿಲ್ಲ. ಅಲ್ಲಿದ್ದೇನು, ಮಣ್ಣು ಇದೆ. ಇದೆ ಎನ್ನುವುದನ್ನು ಹೊರತುಪಡಿಸಿ ನಾವು ಏನು ಮಾತಾಡ್ತೇವೆ, ಅದು ಅವಸ್ಥಿತಂ ಅಂತ ಕರೀತಾರೆ. ಆ ಇದೆ ಅನ್ನೋದಿದೆಯಲ್ವ, ಅದು ಅವಸ್ಥಿತ. ಅವಸ್ಥಿತಂ ಘಟವು ಅನಿತ್ಯ, ಘಟದ ರೂಪ ಅನಿತ್ಯ, ಆಕಾರ ಅನಿತ್ಯ, ಘಟದ ದಪ್ಪ ಅನಿತ್ಯ, ಘಟದ ಹೆಸರು ಅನಿತ್ಯ. ಆದರೆ ಇದೆ ಎನ್ನುವುದೊಂದು ಅಂತ ನಾ ಹೇಳಿದ್ನಲ್ವೋ, ನಿತ್ಯಂ ಇದೆ ಎನ್ನುವುದು ಅಂತ ಒಂದು ಹೇಳಿದ್ನಲ್ವೋ, ಅದು ನಿತ್ಯಂ ಸತ್. ನಿತ್ಯಂ ಅಂದ್ರೇನು, ಶಾಶ್ವತಂ, ಯಾವತ್ತಿಗೂ ಇದ್ದದ್ದು. ಸಮ ಯಾವತ್ತಿಗೂ ಆಗಿರ್ಬೋದು, ಆವಾಗಿವಾಗ ವಿಕಾರನೂ ಆಗ್ತಿರ್ಬೋದಲ್ಲ. ಘಟಕ್ಕೆ ವಿಕಾರವೋ ಇದೆ ಎನ್ನುವುದಕ್ಕೆ ವಿಕಾರವೋ. ವಿಕಾರ ಅಂದ್ರೆ ಏನು, ಒಡಕ ಘಟ ಇದಕ್ಕೆ ವಿಕಾರ ಅಂತ ಕರೀತಾರೆ, ತುಂಡು ಘಟ ಇದಕ್ಕೆ ವಿಕಾರ ಅಂತ ಕರೀತಾರೆ. ಈಗ ಹೇಳ್ರಿ, ಘಟಕ್ಕೆ ವಿಕಾರ ಇದೆಯೋ, ಇದೆ ಎನ್ನುವುದಕ್ಕೆ ವಿಕಾರ ಇದೆ, ಘಟಕ್ಕೆ ವಿಕಾರ ಇದೆ, ಇದೆ ಎನ್ನುವುದು ಹೇಗಿದೆಯೋ ದಟ್ಸ್ ಇಟ್. ಆದ್ದರಿಂದ ಯಾವುದು ಅವಸ್ಥಿತಂ ಅದು ನಿತ್ಯಂ, ಯಾವುದು ನಿತ್ಯಂ ಅದು ಅವಿಕೃತಂ. ವಿಕೃತಂ ಅಂತಂದರೆ ಬದಲಾವಣೆಗೆ ಒಳಪಡುವುದನ್ನು ವಿಕೃತಂ ಅಂತ ಕರೀತಾರೆ. ವಿಕೃತಂ ವಿಕಾರಕ್ಕೆ ಒಳಪಡುವುದು, ಬದಲಾವಣೆಗೆ ಒಳಪಡುವುದು, ಅದನ್ನು ವಿಕೃತಂ ಅಂತ ಕರೀತಾರೆ. ನ ವಿಕೃತಂ ಅವಿಕೃತಂ, ಅದಕ್ಕೆ ವಿಕಾರ ಇಲ್ಲ. ಯಾವುದಕ್ಕೆ ವಿಕಾರ ಇಲ್ಲ? ಯಾವುದು ನಿತ್ಯವಾದದ್ದು ಅದಕ್ಕೆ ವಿಕಾರ ಇಲ್ಲ. ಯಾವುದು ನಿತ್ಯವಾದದ್ದು, ಯಾವುದು ಅವಸ್ಥಿತವೋ ಅದು ನಿತ್ಯವಾದದ್ದು. ಯಾವುದು ಅವಸ್ಥಿತ? ಆತ್ಮ. ಯಮ ನಚಿಕೇತನಿಗೆ ಎಂಥ ಉಪದೇಶ ಕೊಡ್ತಾ ಇದ್ದಾನೆ, ಅಂಥ ವಿಷಯ ಕೇಳಾನೆ, ನಾನೇನು ಮಾಡಲಿ ಅದಕ್ಕೆ? ಅಂಥ ವಿಷಯವನ್ನು ಕೇಳ್ಕೊಂಡಾನೆ ಯಮ ನಚಿಕೇತ. ಯಮ ಅಂಥ ವಿಷಯವನ್ನು ಹೇಳ್ತಾನೆ, ಸ್ವಾಮಿಯಾರ ನನ್ನ ಮಗ ನನ್ನ ಮಗಳಿಗೆ ಒಂದು ವರ ಹುಡುಕೊಡ್ರಿ, ನೀ ಅಂತ ಅದು ಕೇಳಿದೆ. ನೀ ಎಂಥದ್ದು ಕೇಳ್ತೀಯ ಅಂಥದ್ದು ಕೊಡ್ತಾರೆ. ಅವಸ್ಥಿತಂ ನಿತ್ಯಂ ಅವಿಕೃತಂ ಇತ್ಯೇತತ್. ತಸ್ಮಾತ್ ಮುಂದಿನ ಶಬ್ದ ಮಹಾಂತಂ. ಆದ್ದರಿಂದ ಮಹಾಂತಂ ಆತ್ಮ, ಮಹಾಂತಂ ಬರೀ ದೊಡ್ಡದನ್ನಷ್ಟು ಮಹಾತ್ಮ ಅಂತ ಕರಿಬಾರ್ದು, ಹಿರಿಯದಾದದ್ದು, ಹೆಚ್ಚಿನದಾದದ್ದು, ಶ್ರೇಷ್ಠವಾದದ್ದು, ಶ್ರೇಷ್ಠಕ್ಕಿಂತ ಶ್ರೇಷ್ಠವಾದದ್ದು, ಬೃಹತ್ಕ್ಕಿಂತ ಬೃಹತ್ತಾದದ್ದು ಬ್ರಹ್ಮ ಇತ್ಯರ್ಥ. ಮಹಾಂತಂದ್ರೇನು? ಬ್ರಹ್ಮ. ಮಹಾಂತಂ ಭಾಷ್ಯ ಮಹತ್ವಸ್ಯ ಅಪೇಕ್ಷಿಕತ್ವ ಶಂಕಾಯಾಂ ಆಹ ವಿಭುಂ ವ್ಯಾಪಿನಂ ಆತ್ಮಾನಂ. ಅತ್ಯಂತ ಮಹತ್ವಸ್ಯ ಅಪೇಕ್ಷಿಕತ್ವ ಶಂಕಾಯಾಂ ಆಹ. ಯಾವಾಗ ಒಂದು ಮಹತ್ತರವಾದ ಸಂಗತಿ ಅಂತ ಹೇಳ್ತಾ ಹೋದಾಗ ಅದಕ್ಕೆ ತುಲನೆಯಾಗಿ ಇನ್ನೊಂದು ಮಹತ್ತರವಾದ ಸಂಗತಿ ಅಂತ ಮತ್ತೆ ಸಿಗ್ಬೋದು ನಿಮಗೆ. ಏನ್ರಿ ಅವ್ರ ಮನೆ ಗಿಡ ಎಷ್ಟು ಚಂದ ಬೆಳೆದು, ನಮ್ಮನೆ ಪಕ್ಕದ ನೋಡ್ಬಾರ್ದು ಎಷ್ಟು ಚಂದ ಬೆಳೆದು. ಒಂದು ಭಾರಿ ಮಹತ್ವ ಕೊಟ್ಟು ನೀವು ಮಾತಾಡ್ತಾ ಇದ್ದಾಗ ಅದನ್ನು ಮೀರಿರುವಂಥ ಇನ್ನೊಂದು ಮಹತ್ವದ ಸಂಗತಿ ಬರಬಹುದು. ಈಗ ಆತ್ಮ ಯಾವ ಸಂಗತಿಯೊಳಗಿದ್ದಾನೆ? ಎಲ್ಲ ಮಹತ್ವಗಳಿಂದ ಮೀರಿದ ಆತ್ಮ. ಮಹತ್ವಸ್ಯ ಅಪೇಕ್ಷಿಕತ್ವ ಶಂಕಾಯ. ಅಕಸ್ಮಾತ್ ಒಂದು ಯಾವುದು ಮಹತ್ವ ಇದೆ ಅಂತಂದರೆ ಒಂದು ಸಂದೇಹ ಬರಬಹುದು, ಇದಕ್ಕಿಂತ ಅದು ಚಂದಿದೆ ನೋಡ್ರಿ ತುಲನೆ. ಆದರೆ ಇಲ್ಲಿ ಆ ಥರ ಇಲ್ಲ. ಮತ್ತೇನದು? ವ್ಯಾಪಿನಂ ವಿಭುಂ ವ್ಯಾಪಿನಂ, ಸರ್ವವ್ಯಾಪಕವಾದಂಥ ತತ್ವ. ತುಲನೆ ಯಾರ ಜೊತೆ ಮಾಡ್ತೀರಾ? ಮತ್ತು ಉದಾಹರಣೆ ಬರೋಣತೆ, ಆಕಾಶದ ತುಲನೆ ಯಾರ ಜೊತೆ ಮಾಡ್ತೀರಾ? ಅದೇ ಚಂದ್ರಲೋಕದ ಆಕಾಶ ಬೇರೆ, ಮಂಗಳಲೋಕದ ಆಕಾಶ ಬೇರೆ. ಪೃಥ್ವಿಯ ಆಕಾಶ ಮಂಗಳದ ಆಕಾಶದಂತೆ ಇದೆಯೋ ಅಥವಾ ಅದಕ್ಕಿಂತ ದೊಡ್ಡದಿದೆಯೋ ಅಥವಾ ಅದಕ್ಕಿಂತ ಇದೇ ಆಕಾಶ ಅಲ್ಲಿಯೋ ಅದೇ ಆಕಾಶ ಇಲ್ಲಿಯೋ, ಎಲ್ಲೆಲ್ಲೂ ಇರೋದು ಆಕಾಶವೇ. ಹೇಗೋ ಹಾಗೆ ಆತ್ಮ, ಎಲ್ಲೆಲ್ಲೂ ಇರುವುದು ಆತ್ಮ. ಹೌದಾ? ವಿಭುಂ ವ್ಯಾಪಿನಂ ಆತ್ಮಾನಂ ಆತ್ಮಗ್ರಹಣಂ ಸ್ವತಃ ಅನನ್ಯತ್ವ ಪ್ರದರ್ಶನಾರ್ಥಂ ಆತ್ಮಶಬ್ದ ಪ್ರತ್ಯಗಾತ್ಮ ವಿಷಯ ಇವ ಮುಖ್ಯ. ತಂ ಈದೃಶಂ ಆತ್ಮಾನಂ ಮತ್ವಾ ಅಯಂ ಅಹಮಿತಿ ಧೀರಃ ಧೀಮಾನ್ ನ ಶೋಚತಿ ನ ಹಿ ಏವಂ ವಿಧಸ್ಯ ಆತ್ಮವಿಧಃ ನ ಶೋಕ ಉಪಪತ್ತಿ. ಓಂ ಪೂರ್ಣ ನಮಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ ಕೀ. ಭಗವದ್ಗೀತಾ ಸಾಯಂಕಾಲ 7-8. ಓಂ ತತ್ಸತ್. ಹೌದು, ನಾ ಹೆಂಗೆ ಹೇಳೇನಿ ಹಂಗೆಲ್ಲ ತಿದ್ಕೊಳ್ರಿ. ನ ಹಿ ಏವಂ ವಿಧಸ್ಯ ಆತ್ಮವಿಧ ಶೋ ನ ಶೋಕ ಉಪಪತ್ತಿ. ಆ ನ ಅಲ್ಲಿ ಬರ್ತದೆ. ಏವಂ ವಿಧಸ್ಯ ಆತ್ಮವಿಧ ನ ಶೋಕ ಉಪಪತ್ತಿ. ಈ ಪ್ರಕಾರವಾಗಿ ತಿಳಿದಂತಹ ಆತ್ಮಜ್ಞಾನಿಗೆ ಪುನಃ ಶೋಕ ಪ್ರವೇಶ ಆಗುವುದಿಲ್ಲ. ಓಂ.